ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನ ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000 29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು ಎನ್ಎಂಇಒ ಓಪಿ ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಕೃಷಿಕ ಬಾಂಧವರೇ, ಇದುವರೆಗೂ ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ ಕೃಷಿಯಲ್ಲಿ ಸಮಗ್ರ ನೀರಿನ ನಿರ್ವಹಣೆ ಕುರಿತು. ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಅವರೊಂದಿಗೆ ಸಂದರ್ಶನವನ್ನು. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ. ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಕೃಷಿಯಲ್ಲಿ ಸಮಗ್ರ ನೀರಿನ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಿಕೊಂಡು ನಮ್ಮ ಕೃಷಿಕರು ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣೆ ವಿಭಾಗದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಪ್ರೀತಿ ಮೇಡಮ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಇವತ್ತು ಈ ಒಂದು ಕೃಷಿಯಲ್ಲಿ ಸಮಗ್ರ ನೀರಿನ ಒಂದು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಸಮಗ್ರ ನೀರಿನ ನಿರ್ವಹಣೆ ಅಂದ್ರೆ ಯಾವ ರೀತಿ ಮಾಡಬಹುದು ನಮ್ಮ ಕೃಷಿಕರು? ಈಗ ಮೊದಲನೇದಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವು ಇವತ್ತಿನ ದಿನ ಸಮಗ್ರ ನೀರಿನ ನಿರ್ವಹಣೆ ಬಗ್ಗೆ ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ, ನಾವು ನಮ್ಮ ಭೂಮಿಯಲ್ಲಿ ನೋಡೋದಾದ್ರೆ 71% ಭಾಗ ನೀರಿನಿಂದ ಇದೆ, 29% ಭೂಮಿಯಿಂದ ಇದೆ. ಅದರಲ್ಲಿ ಈ 71% ಕೇವಲ 2.5% ಅಷ್ಟೇ ಬಳಕೆಗೆ ಸೂಕ್ತವಾದಂತ ನೀರಿದೆ. ಅದರಲ್ಲಿ ಸಂಪೂರ್ಣ 2.5% ಸಹ ನಮಗೆ ಸಿಗುವಂತದ್ದಿಲ್ಲ. ಅದನ್ನ ಪೂರ್ತಿ ಬಳಕೆಗೆ ಸೂಕ್ತ ಆದ್ರೂ ಅದನ್ನ ನಾವು ಬಳಸಲಿಕ್ಕೆ ಆಗಲ್ಲ. ಈ ಜಲಸಂಪನ್ಮೂಲ ಅಂತ ಅನ್ನುವಂಥದ್ದು ನಮ್ಮ ರೈತರಿಗೆ ಮುಖ್ಯವಾಗಿ ಈ ನಮ್ಮ ಪ್ರಕೃತಿಯಿಂದ ಸಿಕ್ಕಿರುವಂತಹ ವರ ಅಂತಾನೆ ನಾವು ಹೇಳ್ಬೋದು. ಈ ಜಲಸಂಪನ್ಮೂಲನ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು? ನಾವೀಗ ಸಮಗ್ರ ರೋಗ ನಿರ್ವಹಣೆ, ಸಮಗ್ರ ಕೀಟ ನಿರ್ವಹಣೆ ಅಂತ ಕೇಳಿದೀವಿ. ಸಮಗ್ರ ನೀರಿನ ನಿರ್ವಹಣೆ ಅಂತ ಹೇಳೋದಾದ್ರೆ ನಾವು ಯಾವ ರೀತಿ ನೋಡ್ಬೇಕಾಗುತ್ತೆ ಅಂದ್ರೆ, ನಮ್ಮ ಪ್ರಕೃತಿಯಿಂದ ನಮಗೆ ನೀರು ಅಂತ ಅನ್ನೋದು ಸಿಗೋದು ಮಳೆ ಮುಖಾಂತರ ಮಾತ್ರ. ನಮಗೆ 365 ದಿನ ಪೂರ್ತಿ ಮಳೆ ಬರಲ್ಲ, ಹೌದಲ್ಲ? ಆದ್ರೆ ನಮ್ಗೆ ನೀರಿನ ಬಳಕೆ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಅಲ್ಲೂ ನಮ್ಗೆ ನೀರಿನ ಬಳಕೆ ಇದೆ, ನೀರಿನ ಅವಶ್ಯಕತೆ ಇದೆ. ಆದ್ರೆ ನಾವು ನೀರಿನ ನಮಗೆ ಬಳಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ಬಳಸ್ಕೊಂಡು ನಾವು ನೀರನ್ನ ವ್ಯಯ ಮಾಡ್ತಾ ಇದೀವಿ. ಈ ನೀರು ನಮ್ಗೆ ಯಾವ್ಯಾವ್ದ್ರಲ್ಲಿ ನಾವು ಬಳಸ್ತೀವಿ ಅನ್ನೋದಾದ್ರೆ, ಕೃಷಿಯಲ್ಲಿ ಬಳಸ್ತೀವಿ, ನೀರಾವರಿಗೆ ಬಳಸ್ತೀವಿ, ಗೃಹ ಬಳಕೆಗೆ ಬಳಸ್ತೀವಿ, ಹಾಗೆ ನಾವು ಕಾರ್ಖಾನೆಗಳಲ್ಲಿ ಬಳಸ್ತೀವಿ. ಈ 4ರಲ್ಲೂ ನಾವು ಯಾವ ರೀತಿ ನಾವು ಮಾಡ್ಕೋಬಹುದು? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 5,593 ಹೆಕ್ಟೇರ್ ವಾಣಿ ವಿಲಾಸ ಸಾಗರದ ನೀರಿಂದ ನಾವು ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ನಾವು ಈ ನಿಟ್ಟಿನಲ್ಲಿ ಈ ಸಮಗ್ರ ನೀರಿನ ನಿರ್ವಹಣೆನ ಮೂರು ಹಂತದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀರನ್ನ ಕೊಯ್ಲು ಮಾಡುವಂತದ್ದು, ಅದಾದ ನಂತರ ನೀರ ಹಾವಿಯಾಗಿ ನಮ್ಗೆ ಲಾಸ್ ಆಗುತ್ತೆ, ಈ ಹಾವಿಯಾಗದನ್ನ ಯಾವ ಯಾವ ತರದಲ್ಲಿ ನಾವು ತಡೆಗಟ್ಟಬಹುದು, ಅದಾದ ನಂತರ ನಮ್ಮ ಹತ್ರ ಇರುವಂತಹ ನೀರನ್ನ ಯಾವ ರೀತಿಯಲ್ಲಿ ನಾವು ಸಮರ್ಪಕವಾಗಿ ಬಳಸ್ಕೋಬಹುದು ಅಂತ ತಿಳ್ಕೊಳ್ತಾ ಹೋಗೋಣ ಸರ್. ಈಗ ಮೊದಲೇದಾಗಿ ಈಗ ನೀರನ್ನ ನಾವು ಕೊಯ್ಲು ಮಾಡಬಹುದು ಅಂತ ಹೇಳಿದ್ರ, ಯಾವ ರೀತಿ ಮಾಡಬಹುದು ಮೇಡಮ್, ಇದ್ರ ಬಗ್ಗೆ ಹೇಳಿ. ನೀರನ್ನ ಕೊಯ್ಲು ಮಾಡೋದಕ್ಕೆ ನಾವು ಹಿಂದಿನ ಕಾಲದಲ್ಲಿ ನಾವು ರಾಮಾಯಣ ಮಹಾಭಾರತ ಎಲ್ಲ ಓದ್ದಾಗ ನಾವು ತಿಳ್ಕೊಳ್ತಾ ಇದ್ವಿ, ಭಗೀರಥ ಅಥವಾ ರಾಮ ಬಿಲ್ಲು ಬಿಟ್ಟ ಬಾಣ ಬಿಟ್ಟ ನೀರ್ ಬಂತು ಅಂತ. ಈಗ ನಾವು ಎಲ್ಲಾದ್ರೂ ಹಿಂಗೆ ತೆಗೆದ್ರೆ ನೀರ್ ಸಿಗುತ್ತಾ? ಸಿಗೋದಿಲ್ಲ. ಬಾಣ ಅಲ್ಲ, ಬೋರ್ವೆಲ್ ಕೊರೆದು ಪೂರ್ತಿ ಹಾಳಕ್ಕೆ ಹೋದ್ರು ಸಹ, 800-900 ಅಡಿಗೋದ್ರು ಸಹ ನಮ್ಗೆ ನೀರು ಸಿಗ್ತಾ ಇಲ್ಲ. ಈ ರೀತಿ ಯಾರು ನಾವು ಮಾಡ್ಕೊಂಡಿರೋದು? ನಾವೇ. ನಮ್ಮ ಪ್ರಕೃತಿ ಕೊಟ್ಟರು ಅಂತ ವರನ ನಾವೇ ನಾಶ ಮಾಡ್ಕೊಳ್ತಾ ಹೋಗಿದ್ದೀವಿ. ಈಗ ಮೊದಲನೇದಾಗಿ ನಾವು ನಮ್ಮ ನೀರಿನ ಕೊಯ್ಲನ್ನ ಯಾವ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ನಾವ್ ಏನ್ ಮಾಡ್ಬೋದು, ಈ ಮಳೆಯಿಂದ ನಮ್ಗೆ ನೀರು ಭೂಮಿಗೆ ಆಧಾರ ಆಗಿರೋದು, ಮಳೆ ಮುಖಾಂತರ ನಮ್ಗೆ ನೀರು ಸಿಗುತ್ತೆ. ಮೊದಲನೇದಾಗಿ ನಮ್ಮ ಜಮೀನಿನಲ್ಲಿ ನನ್ಗೆ ಅವಕಾಶ ಇತ್ತು, ಜಾಗ ಇತ್ತು, ನನ್ಗೆ ಅನುಕೂಲ ಇತ್ತು ಅಂದ್ರೆ ನಾವು ಕೃಷಿ ಹೊಂಡ ಮಾಡ್ಕೋಬಹುದು. ಕೃಷಿ ಹೊಂಡ ನೀವು ತುಂಬಾ ದೊಡ್ಡದಾಗಬೇಡ, ಚಿಕ್ಕದಾಗಿ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡ್ರೆ ನಿಮ್ಮ ಮಳೆ ನೀರು ಬಂದಿದ್ದು ಆ ಕೃಷಿ ಹೊಂಡದಲ್ಲಿ ನಿಲ್ಲಿಸ್ಕೊಂಡು ಎಷ್ಟು ದಿನ ಬಳಕೆ ಆಗುತ್ತೋ ನೀವು ಅಷ್ಟನ್ನ ಬಳಸ್ಕೋಬಹುದು. ಮೊದಲನೇದು ಕೃಷಿ ಹೊಂಡ ಮಾಡ್ಕೊಂಡು ನೀರನ್ನ ಕೊಯ್ಲು ಮಾಡ್ಕೋಬಹುದು. ಅದಾದ ನಂತರ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಅಂದ್ರೆ ಏನ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ಜಮೀನಲ್ಲೂ ಬಂಡ್ಗಳಿರ್ತಾ ಇತ್ತು, ಬದುಗಳು, ನಮ್ಮ ಜಮೀನಿನ ಸುತ್ತ ಬದು ಇರ್ತಿತ್ತು. ನಮ್ಮಲ್ಲಿ ಈಗ ನಾವೇನ್ ಮಾಡ್ಬೇಕು, ಸೀದಾ ತೋಟಕ್ಕೆ ಹೋಗ್ಬೇಕು, ನಮ್ ಗಾಡಿನೋ ಯಾವ್ದೋ ಒಂದು ನಿಟ್ಟಲ್ಲಿ ನಾವು ಬದುಗಳನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಈ ಬದು ನಿರ್ಮಾಣ ಮಾಡೋದ್ರಿಂದ ಏನು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ, ನಾವು ಬದು ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಹೇಳಿ, ನಿಮ್ಮ ಜಮೀನಿಗೆ ಮಳೆಯಿಂದ ಬಂದಂತ ನೀರು ನಿಮ್ಮ ಜಮೀನಲ್ಲೇ ನಿಂತ್ಕೊಳ್ಳುತ್ತೆ, ಬದು ಇಲ್ಲ ಅಂದ್ರೆ ಹೊರಗಡೆ ಹರಿದೋಗುತ್ತೆ. ನಿಮ್ಮ ಮೇಲಿನ ಫಲವತ್ತತ ಆದ ಟಾಪ್ ಫರ್ಟೈಲ್ ಸಾಯಿಲ್ ಅಂತೀವಿ ನಾವು, ಮೇಲೆ ಇರುವಂತಹ ಮುಖ್ಯ ಮಣ್ಣಿನ ಲೇಯರ್ ಸಹ ಹೊರಟೋಗ್ಬಿಡುತ್ತೆ. ನಾವು ಬದು ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದ್ರೆ, ನಿಮ್ಮ ಜಮೀನಲ್ಲಿ ಬಂದಂತ ನೀರು ನಿಮ್ಮ ಜಮೀನಲ್ಲೇ ಹಿಂಗುತ್ತೆ, ನಿಮ್ಮ ಅಂತರ್ಜಲ ಮಟ್ಟ ಚೆನ್ನಾಗಿರುತ್ತೆ. ನಮಗೆ ಬೋರ್ವೆಲ್ ಹಾಕಿದ್ವಿ, ಎಷ್ಟು ಕೆಳಗೋದ್ರು ನೀರ್ ಯಾಕೆ ಸಿಗ್ತಾ ಇಲ್ಲ? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ 97,282 ಬೋರ್ವೆಲ್ಗಳಿದೆ. ಎಲ್ಲಿ ಸಿಗ್ಬೇಕು ನೀರು? ಅಷ್ಟು ಬೋರ್ವೆಲ್ ಅಲ್ಲಿ ಇನ್ನ ನಾನ್ ಬೋರ್ವೆಲ್ ಸೇರಿಸ್ತಾ ಹೋಗ್ತೀನಿ ಅಂದ್ರೆ ಬೋರ್ವೆಲ್ ಎಲ್ಲಿ ನೀರ್ ಸಿಗುತ್ತೆ? ಯಾಕೆ ಅಂದ್ರೆ ನಮ್ಮ ಅಂತರ್ಜಲದ ಮಟ್ಟ ನಾವು ಕಾಪಾಡ್ಕೊಳ್ತಾ ಇಲ್ಲ. ನಾವು ಏನ್ ಮಾಡ್ತಾ ಇದೀವಿ, ಬೋರ್ವೆಲ್ ಹಾಕೊಂಡು ನೀರು ತಕ್ಕೊಳ್ತಾ ಇದೀವಿ, ಆದ್ರೆ ಅದಕ್ಕೆ ನೀರನ್ನ ನಾವು ವಾಪಸ್ಸು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಬದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜಮೀನಲ್ಲಿ ಬಂದಂತಹ ಮಳೆ ಹಿಂಗಿ ನಮ್ಮ ಜಮೀನಲ್ಲೇ ನೀರು ನಿಂತ್ಕೊಳ್ಳುತ್ತೆ. ಅದಾದ ನಂತರ ಇನ್ನೊಂದೇನ್ ಮಾಡ್ಬೋದು, ಬದು ಆಯ್ತು, ಬದು ಆದ ನಂತರ ನಿಮ್ಮ ಜಮೀನಲ್ಲೇ ಬದುಗಳ ಮಧ್ಯ ಮೂಲೆಗಳಲ್ಲಿ, ಆ ಮೂಲೆಗಳ ಮಧ್ಯದಲ್ಲಿ ಟ್ರೆಂಚ್, ಚಿಕ್ಕದಾಗಿ ಒಂದು ಗುಂಡಿ ತರ ತೆಗೆದು ಬಿಡ್ಬೋದು ಆ ನಿಮ್ಮ ಬದುವಿಂದ ಮೇಲೆ. ಯಾಕೆ ಅಂತ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಹೆಚ್ಚಿನದಾಗಿ ನೀರ್ ನಿಂತು ಕೊಳೆ ರೋಗ ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಅಲ್ಲಲ್ಲಿ ಟ್ರೆಂಚ್ಗಳು ಮಾಡಿದ್ರೆ ಏನಾಗುತ್ತೆ, ನೀರು ಬೆಳಗ್ಗೆನು ತೊಂದರೆ ಮಾಡಲ್ಲ, ಸೀದಾ ಟ್ರೆಂಚ್ ಅಲ್ಲಿ ಹೋಗುತ್ತೆ, ಉಳ್ಕೊಳ್ಳುತ್ತೆ, ಅಲ್ಲೇ ನಿಮ್ಮ ಅಂತರ್ಜಲದ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ ನಂತರ ಪ್ರತಿಯೊಬ್ರು, ಇಷ್ಟು ಜನ ನಾನು ಹೇಳಿದೆ 97,000 ಚಿಲ್ಲರೆ ಬೋರ್ಗಳಿದೆ, ಬೋರ್ ಮಾಡಿಸಿದೀವಿ ಹೊತ್ತು ನಾವು ಆ ಬೋರ್ಗೆ ನಾವು ನೀರನ್ನ ಮತ್ತೆ ಕೊಡ್ತಾ ಇಲ್ಲ. ನಾನು ಒಂದು ನೀರನ್ನ ತಗೊಳ್ತಾ ಇದ್ದೀನಿ ಅಲ್ಲಿಂದ ಅಂದಾಗ ಮತ್ತೆ ನೀರನ್ನ ವಾಪಸ್ ಕೊಡ್ಬೇಕು, ಆದ್ರೆ ನಾವು ಮಾಡ್ತಾ ಇಲ್ಲ. ಈಗ ನೀವ್ ಹೇಳಿದ್ರ ಈಗ ಬೋರ್ವೆಲ್ ಎಲ್ಲ ಅಕ್ಕಪಕ್ಕ ಇಂಗ ಗುಂಡಿಗಳನ್ನ ಮಾಡಕ್ಕೆ ಸಾಕಷ್ಟು ಅವಕಾಶ ಇದೆ ಅಂತ ಹೇಳಿದ್ರ, ಅಂದ್ರೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಕಷ್ಟು ಅಂತರ್ಜಲ ಹೆಚ್ಚಳಕ್ಕೆ ಇದು ಒಂದು ಕಾರಣ ಅಂತ ಹೇಳಿದ್ರ. ಈಗ ಇಂಗ ಗುಂಡಿಗಳು ಅಂತಂದ್ರೆ ನಮ್ಮ ಕೃಷಿಕರು ತಮ್ಮ ಜಮೀನುಗಳಲ್ಲಿ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ಬೋರ್ವೆಲ್ಲಿನ ಇಂಗು ಗುಂಡಿ ಅಂದ್ರೆ ಮುಖ್ಯವಾಗಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಬೋರಿನಿಂದ ತಗೊಂಡಿರೋ ನೀರ್ಗೆ ನಾವು ಮತ್ತೆ ಆ ಬೋರ್ಗೆ ನೀರ್ನ ತುಂಬಿಸುವಂತದ್ದು. ಬೋರಿನ ಸುತ್ತ ಅವರು ಒಂದು ದೊಡ್ಡದಾಗಿ ತೊಟ್ಟಿ ತರ ತೆಗೆದು ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ, ಆ ಬೋರ್ವೆಲ್ ಅವ್ರ ಕೇಸಿಂಗ್ ಪೈಪ್ ಏನಿರುತ್ತೆ ಅದಕ್ಕೆ ಚಿಕ್ಕದಾಗಿ ರಂಧ್ರಗಳನ್ನ ಮಾಡಿಸ್ಬೇಕು. ರಂಧ್ರಗಳನ್ನ ಮಾಡಿಸಿದಾದ ನಂತರ ದಪ್ಪ ಕಲ್ಲುಗಳನ್ನ ಹಾಕ್ಬೇಕು ಮೊದಲು, ಅದಾದ ನಂತರ ಅದರ ಮೇಲೆ 40 mm ಜೆಲ್ಲಿ ಕಲ್ಲನ್ನ ಹಾಕ್ಬೇಕು, ಅದರ ಮೇಲ್ಗಡೆ 20 mm ಜಲ್ಲಿ ಕಲ್ಲನ್ನ ಹಾಕ್ಬೇಕು, ಅದಾದ ನಂತರ ಮೇಲೆ ಮತ್ತೊಂದು ಪದರ ನೆಟ್. ಏನಕ್ಕೆ ಅಂತ ಅಂದ್ರೆ, ಈಗ ನಾವು ಏನ್ ಮಾಡ್ತೀವಿ, ನೀರೆಲ್ಲ ನಮ್ಗೆ ಮಳೆ ನೀರ್ ಬರೋದ್ರಿಂದ ಕಸ ಕಡ್ಡಿ ಏನಾದ್ರೂ ಬಂದಿದ್ದು ಕೆಳಗೆ ಹೋಗ್ಬಾರ್ದು ಅನ್ನೋ ಕಾರಣದಿಂದ ಒಂದ್ ನೆಟ್ ಹಾಕೋಬಹುದು, ಹಾಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಅದ್ರ ಮೇಲೆ ಮತ್ತೆ ಒಂದ್ 20 mm ಜಲ್ಲಿ ಕಲ್ಲು, ಅದ್ರ ಮೇಲೆ ಮರಳು ಹಾಕಿ, ಅದಾದ ನಂತರ ಮುಖ್ಯವಾಗಿ ಇಷ್ಟೆಲ್ಲ ಮಾಡೋದನ್ನು ಯಾವ ತರ ಮಾಡ್ಬೇಕು ಅಂದ್ರೆ, ಇಳಿಜಾರು ನಮ್ ಆ ಇಂಗು ಗುಂಡಿ ಕಡೆಗೆ ಇಳಿಜಾರು ನಿಮ್ಮ ಜಮೀನಿಗೆ ನೀರು ಹರಿದು ಬರುವಂತ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಬೋರ್ ಪಕ್ಕದಲ್ಲೇನೆ ಮಾಡಿಬಿಟ್ಟು ಆ ಬೋರ್ ಹತ್ರಕ್ಕೆನೆ ನಿಮ್ಮ ಜಮೀನಿಂದ ಎಲ್ಲಾ ಬರುವಂತದ್ದು ಇಳಿಜಾರು ಮಾತ್ರ ಮಾಡಿ ಈ ಇಂಗು ಗುಂಡಿಯನ್ನ ಮಾಡ್ಕೋಬಹುದು. ಈ ಎಲ್ಲಾ ನಿಟ್ಟಿನಲ್ಲಿ ನಾವು ನೀರಿನ ಕೊಯ್ಲನ್ನ ಮಾಡ್ಕೋಬಹುದಾಗುತ್ತೆ. ಈಗ ನೀವು ಹೇಳಿದ್ರ ಒಂದ್ ಮಾತು, ಈಗ ಬದುಗಳ ನಿರ್ಮಾಣ ಮಾಡೋದ್ರಿಂದ ಅಂದ್ರೆ ಈಗ ಬರೀ ನೀರನ್ನ ಇಂಗಿಸುವಂತ ಒಂದು ಕೆಲಸ ಅಷ್ಟೇ ಅಲ್ಲ ಆಗೋದು, ಅಂದ್ರೆ ಭೂಮಿಯ ಒಂದು ಫಲವತ್ತತೆಯ ಮಣ್ಣನ್ನ ಕೊಚ್ಚಿಕೊಂಡು ಹೋಗದ ರೀತಿ ನಾವು ತಡೆಗಟ್ಟಬಹುದು ಅಂದ್ರೆ ಸಾಕಷ್ಟು ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಹೌದು ಹೌದು, ಯಾಕೆ ಅಂತ ಅಂದ್ರೆ ಈಗ ನಮ್ಮಲ್ಲಿ ನಾವು ನೋಡ್ತಾ ಇದೀವಿ ಎಷ್ಟೋ ಜನ ಏನ್ ಮಾಡ್ತಾರೆ, ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗಿದೆ ಅನ್ನೋದಕ್ಕೋಸ್ಕರ ಯಾವ್ದೋ ಕೆರೆ ಮಣ್ಣೆಲ್ಲ ತಂದು ಹಾಕಿಸ್ತಾರೆ. ಅದರಿಂದ ಉಪಯೋಗನೂ ಆಗುತ್ತೆ, ತುಂಬಾ ತೊಂದರೆಗಳು ಸಹ ರೈತರಿಗಾಗುತ್ತೆ. ಆದ್ರೆ ನಾವು ನಮ್ಮಲ್ಲಿರೋ ಫಲವತ್ತತೆನ ಕಳ್ಕೊಳ್ಳೋದ್ರ ಬದಲು ನಮ್ಮಲ್ಲಿರೋದನ್ನೇ ಸಮರ್ಪಕವಾಗಿ ಬಳಸ್ಕೋಬಹುದು. ನೀರು ಮಣ್ಣು ಎರಡು ಬೇರೆ ಬೇರೆ ಅಲ್ಲ, ಎರಡು ಜೊತೆಲಿ ನಾವು ಬದು ನಿರ್ಮಾಣ ಮಾಡೋದ್ರಿಂದ ನೀರನ್ನು ಸಹ ನಾವು ಇಂಗಿಸಬಹುದು. ನಾವು ನೀರನ್ನ ಇಂಗಿಸೋದ್ರ ಜೊತೆ, ಕೊಯ್ಲು ಮಾಡೋದ್ರ ಜೊತೆ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಸಹ ಕಾಪಾಡ್ಕೋಬಹುದು. ಯಾಕೆ ಅಂದ್ರೆ ನಮ್ಮ ಮೇಲಿನ ಮಣ್ಣಿನ ಪದರ ಏನಿರುತ್ತೆ ಅದೇ ಮುಖ್ಯವಾಗಿ ಜಾಸ್ತಿ ಫಲವತ್ತತೆಯನ್ನ ಹೊಂದಿರುತ್ತೆ, ಅದು ಬೇರೆ ಕಡೆ ಅರ್ಧೋಗೋದು ಸಹ ತಪ್ಪುತ್ತೆ. ಈಗ ಸಾಕಷ್ಟು ಈಗ ಬದುಗಳ ನಿರ್ಮಾಣ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಈಗ ಬದುಗಳಲ್ಲಿ ಸಾಕಷ್ಟು ಅರಣ್ಯ ಸಸ್ಯಗಳನ್ನ ಬೆಳೆಯಕ್ಕೆ ಅವಕಾಶ ಇದೆ. ಈಗ ಅರಣ್ಯ ಸಸ್ಯಗಳನ್ನ ಬೆಳೆದಲ್ಲಿ ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಮೇಡಮ್, ಇದ್ರ ಬಗ್ಗೆ ಹೇಳಿ. ಈಗ ನಾನು ನಿಮ್ಗೆ ಹೇಳಿದೆ ಸರ್, ಸಮಗ್ರವಾಗಿ ನೀರಿನ ನಿರ್ವಹಣೆ ಮಾಡೋದು ಅಂದ್ರೆ ಮೊದಲನೇದೇನು, ನಮ್ಗೆ ಪ್ರಕೃತಿಯಿಂದ ಸಿಕ್ಕಂತ ನೀರನ್ನ ನೀರು ಕೊಯ್ಲು ಮಾಡಾಯ್ತು. ಅದಾದ ನಂತರ ನಾವೇನ್ ಮಾಡಬೇಕು, ನಮಗೆ ನೀರು ಹರಿದೋಗದ್ರು ಬಿಟ್ಟು ನಮ್ಗೆ ನೀರಿನ ಲಾಸ್ ಅಥವಾ ನಮ್ಗೆ ನಷ್ಟ ಅನ್ನೋದು ನೀರಿಂದ ಎಲ್ಲಿಂದ ಆಗುತ್ತೆ ಅಂದ್ರೆ ನಮ್ಮ ಭೂಮಿಯಿಂದ ಆವಿಯಾಗೋಗೋ ಅಂತ ನೀರು. ಇದು ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ. ಈಗ ನಾವು ಮಾತಾಡ್ತಾ ಇದ್ವಿ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ಲಿ ಅಂತ ನಾವು ಎಲ್ಲಿಂದನೋ ನಿಮ್ಮ ಮಣ್ಣನ್ನ ತಂದು ಓಡಿಸ್ತೀವಿ. ಮಣ್ಣನ್ನ ನಾವು ಬೇರೆ ಕಡೆಯಿಂದ ತಂದು ಹಾಕಿದಾಗ ಅಲ್ಲಿನ ಮಣ್ಣು ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿರಲ್ಲ, ಅದರಲ್ಲಿ ಏನಾದ್ರೂ ರೋಗ ರುಜಿನ ಇದೆಯಾ ಗೊತ್ತಿರಲ್ಲ. ಅದೇನಾದ್ರೂ ಜೇಡ್ ಮಣ್ಣಾಗಿದ್ರೆ ಮತ್ತೆ ನೀರು ಅಲ್ಲೇ ನಿಂತ್ಕೊಂಡು ಕಟ್ಕೊಂಡು ಕೆಳಗಡೆ ಹೋಗ್ದಲೆ ಗಿಡಗಳಿಗೆ ಉಸಿರಾಟ ಗಾಳಿ ಆಡೋದು ಸಹ ತೊಂದರೆ ಆಗಿ ಎಷ್ಟೋ ಕಾಯಿಲೆಗಳು ಬಂದಿರೋದು ನಮ್ಮ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಬ್ಸರ್ವ್ ಮಾಡಿದೀವಿ. ಹಾಗಾಗಿ ನಾವು ಈ ನೀರು ಆವಿಯಾಗೋದನ್ನ ತಡೆಗಟ್ಟೋ ಕ್ರಮದಲ್ಲಿ ಮುಖ್ಯವಾಗಿ ನೀವು ಹೇಳ್ದಾಗೆ ಬದುಗಳಲ್ಲಿ ಹಸಿರೆಲೆ ಗಿಡಗಳನ್ನ ಹಾಕೋಬಹುದು ಸರ್. ಈಗ ನಾವು ಆವಿಯಾಗೋದನ್ನ ಯಾವ ರೀತಿ ತಡಿಬಹುದು ಅಂತ ಅಂದ್ರೆ, ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಜಮೀನಲ್ಲಿ ಅಕ್ಕಪಕ್ಕ ನೋಡಿರ್ತೀರಾ, ಇಲ್ಲ ನಿಮ್ಮ ಸ್ನೇಹಿತರೆ ಹಾಕಿರ್ತಾರೆ ಮಲ್ಚ್ ಅನ್ನ ಅಂತದನ್ನ ನಾವು ಹೊದಿಕೆ ಪ್ಲಾಸ್ಟಿಕ್ ಹೊದಿಕೆ ಒದಿಸಿರ್ತಾರೆ. ಪ್ಲಾಸ್ಟಿಕ್ ಹೊದಿಕೆ ಒದಿಸೋದ್ರಿಂದ ಎರಡು ರೀತಿಯಾದಂತ ಉಪಯೋಗ ಆಗುತ್ತೆ. ಮೊದಲನೇದಾಗಿ ಮುಖ್ಯವಾಗಿ ನಾವ್ ಇವತ್ತು ಮಾತಾಡ್ತಿರುವಂತದ್ದು ನೀರು ಆವಿಯಾಗದನ್ನ ತಡೆಯುತ್ತೆ. ನೀರು ಬೇಗ ಆವಿಯಾಗಲ್ಲ ಯಾಕೆಂದ್ರೆ ಪ್ಲಾಸ್ಟಿಕ್ ಇರೋದ್ರಿಂದ. ಅದಾದ ನಂತರ ಕಳೆಗಳು ಬರೋದಂತದ್ದು ಸಹ ಕಡಿಮೆ ಆಗುತ್ತೆ. ನಮ್ಗೆ ಮಲ್ಚ್ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕ್ಸ್ಲಿಕ್ಕೆ ಆಗಲ್ಲ, ಬೇಡ. ನಮ್ಮ ಹಿರಿಯರು ಮಾಡ್ತಾ ಇದ್ರು. ನೀವು ಪ್ರತಿಯೊಂದು ಸತಿ ನೀವು ನೋಡಿದ್ರೆ ನಮ್ಮಲ್ಲಿವಾಗ ಏನು ಬೆಳೆ ಶುರುವಾಯ್ತಾ ಆಗಷ್ಟೇ ಜಮೀನಲ್ಲಿ ಬೆಳೆಗಳಿರುತ್ತೆ. 10 ವರ್ಷದಿಂದ ಹೋದ್ರೆ ನಾವು ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಜಮೀನ್ ಯಾವತ್ತೂ ಖಾಲಿ ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಬೆಳೆ ಕೊಯ್ಲು ಆದ ತಕ್ಷಣ ಅವ್ರು ಏನ್ ಮಾಡ್ತಿದ್ರು, ಹಸಿರೆಲೆ ಗೊಬ್ಬರ ಚೆಲ್ ಬಿಡ್ತಾ ಇದ್ರು, ದ್ವಿದಳ ಧಾನ್ಯಗಳನ್ನ ಯಾವ್ದಾದ್ರೂ ಚೆಲ್ ಬಿಡ್ತಾ ಇದ್ರು. ಇನ್ನೇನು ಬೆಳೆ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಮುಂದಿನ ಬೆಳೆ ಇಡ್ಲಿಕ್ಕೆ ಅಂದಾಗ ಟ್ರೆಂಚ್ ಹೊಡಿತಾ ಇದ್ರು. ಹಾಗೇನಾಯ್ತು, ಅಲ್ಲಿರುವಂತಹ ನೀರು ಹಾವಿಯಾಗಿ ಹೋಗ್ಲಿಲ್ಲ. ನಮ್ಮ ಭೂಮಿಯಲ್ಲಿರುವಂತ ನೀರನ್ನ ಆ ನಮ್ಮ ಹಸಿರೆಲೆ ಗೊಬ್ಬರಗಳೇ ಬಳಸ್ಕೊಂಡ್ವು. ಅದಾದ ನಂತರ ಅದನ್ನ ನಾವು ಮಣ್ಣಿಗೆ ಮತ್ತೆ ಸೇರಿಸಿದಾಗ ಏನಾಯ್ತು, ನೀವು ಹೊಸದಾಗಿ ಏನೋ ಕೆಮಿಕಲ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕುವಂತ ಅವಶ್ಯಕತೆ ಇಲ್ಲ. ರಾಸಾಯನಿಕ ಗೊಬ್ಬರ ಹಾಕದಲ್ಲೇನೆ ಆ ಹಸಿರೆಲೆ ಗೊಬ್ಬರದಿಂದನೇ ಎಷ್ಟೋ ಮಣ್ಣಿನ ಫಲವತ್ತತೆ ಸಹ ಹೆಚ್ಚಾಗುತ್ತೆ. ಅದಾದ ನಂತರ ನಾವ್ ಇನ್ನೊಂದೇನ್ ಮಾಡ್ಬೋದು, ನಿಮ್ಗೆ ಹಸಿರೆಲೆ ಗೊಬ್ಬರ ಹಾಕ್ಲಿಕ್ಕಾಗಲ್ಲ ಅಂದ್ರೆ ಎರೆಹುಳು ಗೊಬ್ಬರ, ತೊಟ್ಟಿ ಗೊಬ್ಬರ. ಹಳೆ ಕಾಲದಲ್ಲಿ ನಾವ್ ಏನ್ ಮಾಡ್ತಿದ್ವಿ, ನಮ್ಮಲ್ಲಿ ಇದ್ದಂತಹ ಕಸವನ್ನೇ ಒಂದು ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹಾಕಿ ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲೂ ಹಸು ಇರ್ತಾ ಇತ್ತು. ಎಷ್ಟು ಮಿನಿಮಮ್ 5-10 ಹಸುಗಳನ್ನ ಇಟ್ಕೊಳ್ತಾ ಇದ್ರು. ಹಸು ಸಗಣಿ ಗಂಜಲ ಎಲ್ಲ ಹಾಕಿ ವಾರಕ್ಕೊಮ್ಮೆ ಆ ತಿಪ್ಪೆನ ತಿರುವಾಕಿ ಆ ಗೊಬ್ಬರನ ಸಹ ತಂದು ಹಾಕ್ತಾ ಇದ್ರು. ಈಗ ನೀವು ಮಣ್ಣನ್ನ ನೀವು ನೋಡೋದಾದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಎರಡ್ ತರ ಮಣ್ಣು ಅನ್ಕೊಳ್ಳೋಣ. ಮೊದಲನೇ ಮಣ್ಣೇನು ಈಗ ನಾವು ಮಾಡ್ತಾ ಇರುವಂತದ್ದು ಬರೀ ಕೆಮಿಕಲ್ ಗೊಬ್ಬರ, ಹೋಗು ಯೂರಿಯಾ ತಗೊಂಬ, DAP ತಗೊಂಬ, 17-all ತಗೊಂಬ ಹಾಕು. ಅದಾದ ನಂತರ ಇನ್ನೊಂದ್ ಕಡೆ ಇದೆ, ಹಸಿರೆಲೆ ಗೊಬ್ಬರ ನೀವು ಹಾಕಿದೀರಾ, ಎರೆಹುಳು ಗೊಬ್ಬರ ಹಾಕ್ತಿದ್ದೀರಾ, ನಿಮ್ಮಲ್ಲೇ ಮಾಡಿದಂತ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿದೀರಾ, ಎರಡರಲ್ಲಿ ಯಾವ್ದು ನಾವು ನೀರು ತುಂಬಾ ಹೊತ್ತಿರುತ್ತೆ, ನೀರು ಬೇಗ ಆವಿ ಆಗಲ್ಲ ಅನ್ನೋದನ್ನ ನೋಡೋದಾದ್ರೆ ಹಸಿರೆಲೆ ಗೊಬ್ಬರ, ತೊಟ್ಟಿ ಗೊಬ್ಬರ ಎಲ್ಲ ಹಾಕಿರೋ ಅಂತದ್ದೇ ಅಲ್ವಾ. ಇದನ್ನ ನಾವ್ ಯಾವ್ದೋ ಏನೋ ಹೊಸದಾಗಿ ಮಾಡ್ತಿರೋ ಅಂತದ್ದಲ್ಲ, ನಮ್ಮ ಪೂರ್ವಿಕರು ಮಾಡ್ತಾ ಇದ್ದಿದ್ದನ್ನೇ. ಇದಕ್ಕೆ ನಾವೇನ್ ಮಾಡ್ತೀವಿ, ಈಗ ನಮ್ಮ ಎಲ್ಲಾ ಕೃಷಿಕರಿಗೂ ನಾವು ಈಗ ಪ್ರತ್ಯೇಕವಾಗಿ ಹೇಳೋ ಅಂತದ್ದೇನು ಅಂದ್ರೆ, ಕೃಷಿಯಲ್ಲಿ ಲಾಭ ಇಲ್ದಲೇ ಇಲ್ಲ. ನೀವು ಉದ್ದಿಮೆದಾರರಾಗಿ ಯೋಚನೆ ಮಾಡಿ ನೀವು ಪ್ರತಿಯೊಂದರಲ್ಲೂ ಲಾಭನ ಹುಡುಕಬೇಕಾಗುತ್ತೆ. ನಾನು ಲಾಭ ಹೆಚ್ಚಿಗೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಾನು ಹಾಕೋ ಅಂತಹ ಇನ್ವೆಸ್ಟ್ಮೆಂಟ್ ನಾನು ಏನು ವೆಚ್ಚ ಮಾಡ್ತೀನಿ ಅದನ್ನ ಕಡಿಮೆಗೊಳಿಸ್ಕೋಬೇಕು. ನೀವೇ ಹೆಸರೆಲೆ ಗೊಬ್ಬರ ಹಾಕಿ ನೀವೇ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಂಡ್ರೆ, ಎರೆಹುಳು ಗೊಬ್ಬರ ಬೇಡ, ನೀವು ತೊಟ್ಟಿ ಗೊಬ್ಬರನ ನೀವೇ ತಯಾರು ಮಾಡ್ಕೊಂಡ್ರೆ ನೀವು ಅದಕ್ಕೆಲ್ಲೋ ಹೋಗ್ಬಿಟ್ಟು ಹಸರೆಲೆ ಗೊಬ್ಬರಕ್ಕೆ ಅಥವಾ ಎರೆಹುಳು ಗೊಬ್ಬರಕ್ಕೆ ಈಗ ಒಂದೊಂದು ಕೆಜಿಗೆ ಎಷ್ಟೆಷ್ಟೊಂದು ಮೊತ್ತವನ್ನ ಕೊಟ್ಟು ರೈತರು ತಂದು ಹಾಕ್ತಾ ಇದ್ದಾರೆ, ನಿಮ್ಮಲ್ಲೇ ಅದನ್ನ ತಯಾರು ಮಾಡ್ಕೊಳ್ಳೋದ್ರಿಂದ ಸಹ ನೀವು ತಪ್ಪಿಸ್ಕೋಬಹುದು. ಹೀಗಾಗಿ ನಾವು ಮೊದಲನೇದಾಗಿ ನೀರಿನ ಕೊಯ್ಲು, ಕೊಯ್ಲು ಮಾಡಿದಂತ ನೀರನ್ನ ಆವಿಯಾಗೋದನ್ನ ತಡೆಗಟ್ಟಬಹುದು. ಈ ರೀತಿಯಾಗಿ ನೀವು ಮಲ್ಚ್ ಮಾಡ್ಕೋಬಹುದು, ಹೊದಿಕೆ ಒದಗಿಸ್ಕೋಬಹುದು. ಅದಾದ ನಂತರ ನೀವು ಇನ್ನೂ ಒಂದೇನ್ ಮಾಡಬಹುದು, ನಿಮ್ಮಲ್ಲಿ ತೋಟ ಇತ್ತು ಅಂತ ಅಂದ್ರೆ ಈ ಅಡಕೆ ತೋಟ, ಅಡಕೆ ಎಲೆ ಅಥವಾ ತೆಂಗಿನ ಗರಿಗಳನ್ನ ಅಲ್ಲಲ್ಲೇ ಒದಿಸಿ ಬಿಡಬಹುದು. ಆಗ ನೀರು ಆವಿಯಾಗೋದು ಕಮ್ಮಿ ಆಗುತ್ತೆ, ಅಲ್ಲಿ ಕಳೆ ಬೆಳೆಯುವಂತದ್ದನ್ನು ಸಹ ಕಮ್ಮಿ ಆಗುತ್ತೆ. ಈ ರೀತಿಯಾಗಿ ನಾವು ನೀರು ಆವಿಯಾಗೋದನ್ನು ಸಹ ತಡೆಗಟ್ಟಬಹುದು. ಈಗ ಕೃಷಿಯಲ್ಲಿ ನಮ್ಮ ರೈತರು ನೀರನ್ನ ಆವಿಯಾಗದಂತೆ ತಡೆಯೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಿ, ಇದ್ರ ಬಗ್ಗೆ ಹೇಳ್ರಿ ಮೇಡಮ್. ಈಗ ನೀರು ಆವಿಯಾಗೋದ್ರಿಂದ ಏನ ಅನುಕೂಲ ಅಂದ್ರೆ, ನೀರನ್ನ ನಾವು ಕೊಯ್ಲು ಮಾಡಿ ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಈಗ ನನ್ನ ಲಾಭ ಯಾವಾಗ ಜಾಸ್ತಿ ಆಗುತ್ತೆ, ನನ್ನ ನಷ್ಟ ಕಡಿಮೆ ಮಾಡ್ಕೋಬೇಕು. ನನ್ನ ನೀರನ್ನ ಎಷ್ಟು ದಿನ ಜಾಸ್ತಿ ಬಳಸ್ಕೋತೀನೋ, ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ದಿನದ ಬೆಳಕಿಗೆ ಒಂದೇ ನನ್ನ ಹತ್ರ ಬಿಂದಿಗೆ ನೀರಿರೋದು ಅಂತ ಅಂದ್ರೆ ನಾನು ಅದನ್ನ ಪೋಲ್ ಆಗ್ದಂಗೆ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನಮ್ಮ ಕೃಷಿಯಲ್ಲಿ ಪೋಲ್ ಆಗೋದ್ರಲ್ಲಿ ಮುಖ್ಯವಾಗಿ ಈ ನೀರಿನ ಆವಿಯಾಗೋದು ಸಹ ಒಂದು ಭಾಗ. ಹೀಗಾಗಿ ನಾವು ಈ ರೀತಿಯೆಲ್ಲ ಕ್ರಮ ಕೈಗೊಳ್ಳೋದ್ರಿಂದ ನೀರು ಆವಿಯಾಗಿ ನೀರು ನಷ್ಟ ಆಗೋದು ತಡೆಗಟ್ಟದಲ್ದೇನೆ ನಮ್ಮ ಮಣ್ಣಿನ ಫಲವತ್ತತೆ ಸಹ ಹೆಚ್ಚುತ್ತಾ ಹೋಗುತ್ತೆ. ಇದಾದ ನಂತರ ಇದೇ ಸಮಯದಲ್ಲಿ ನಾ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ ಬೆಳೆ ಪರಿವರ್ತನೆ. ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಒಂದೇ ತರದ ಬೆಳೆ ಬೆಳೀತಾ ಇರ್ಲಿಲ್ಲ. ಒಂದು ಜಮೀನಿನಲ್ಲಿ ಈ ವರ್ಷ ರಾಗಿ ಬೆಳೆದ್ರು ಅಂದ್ರೆ ಮುಂದಿನ ವರ್ಷ ಯಾವ್ದಾದ್ರು ಸಜ್ಜೆನೋ ನವಣೆನೋ ಬೇರೆ ಯಾವುದೋ ತರಕಾರಿ ಬೆಳೆ. ಹಾಗಾಗಿ ನೀವು ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಆ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಸಮರ್ಪಕವಾಗಿ ಸೇರ್ಕೊಳ್ಳುತ್ತೆ, ಅದೇ ರೀತಿಯಾಗಿ ನೀರು ಸಹ ನಿರ್ವಹಣೆ ಆಗುತ್ತೆ. ನೀರಿನ ಸಮರ್ಪಕ ಬಳಕೆ ಆದಲ್ಲಿ ಮಾತ್ರ ಸಾಕಷ್ಟು ಅನುಕೂಲ ಅಂತ ಹೇಳಿದ್ರಿ ನಮ್ಮ ಕೃಷಿಕರಿಗೆ. ಈ ಒಂದು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಹೇಳಿ ಮೇಡಮ್, ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಖಂಡಿತ ಸರ್, ನಾವು ನೀರನ್ನ ಕೊಯ್ಲು ಮಾಡಿ ಆವಿಯಾಗೋದನ್ನ ತಪ್ಪಿಸೋದಷ್ಟೇ ಜೊತೆಗೆ ನಾವು ಈ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡುವಂತದ್ದು ಸಹ ಬಹಳ ಪ್ರಮುಖ ಆಗುತ್ತೆ. ಯಾವ ನಿಟ್ಟಿನಲ್ಲಿ ಅಂತ ಅಂದ್ರೆ, ನಾನು ಒಂದು ನಿಮ್ಗೆ ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ನೀರನ್ನ ನಾವು ಇವತ್ತಿನ ದಿನ ನಾವು ಕೃಷಿಯ ನಿಟ್ಟಿನಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇದೀವಿ. ಅದಾದ ನಂತರ ನಾವು ನೀರಿನ ಗೃಹ ಬಳಕೆಯಲ್ಲಿ ಹೇಳೋದಾದ್ರೆ, ನಮ್ಮ ಹೆಣ್ಮಕ್ಳು ನಾವೆಲ್ಲ ಏನ್ ಮಾಡ್ತಿರ್ತೀವಿ, ಸುಮಾರು ವಿಷಯದಲ್ಲಿ ನೀರನ್ನ ಪೋಲ್ ಮಾಡ್ತಾ ಹೋಗ್ತಿರ್ತೀವಿ. ಪಾತ್ರೆ ತೊಳಿಬೇಕಾದ್ರೆ, ಸ್ಕ್ರಬ್ ಮಾಡ್ಬೇಕಾದ್ರೆಲ್ಲ ನೀರನ್ನ ಬಿಟ್ಕೊಳ್ಳೋ ಅಷ್ಟಿರೋಲ್ಲ, ಆದ್ರೂ ನಲ್ಲಿ ನಲ್ಲಿ ಕೊಳಾಯಿನಲ್ಲಿ ನೀರು ಹೋಗ್ತಾ ಇರುತ್ತೆ. ನೀವು ಹಳ್ಳಿಗಳಲ್ಲಿ ಹೋದ್ರೆ ಟ್ಯಾಂಕರ್ಗಳಲ್ಲಿ ನೀರು ಬಿಡ್ತಾರೆ, ಅಲ್ಲಲ್ಲಿ ಒಂದೊಂದು ಏರಿಯಾ ತುದಿನಲ್ಲಿ ಟ್ಯಾಂಕ್ ಇರುತ್ತೆ, ಅಲ್ಲಿ ನಲ್ಲಿ ನೀರು ಹೋಗ್ತಾ ಇರುತ್ತೆ. ಪಕ್ಕದವ್ರು ಯಾರೋ ಒಬ್ರು ಹೋದಾಗ ಅದನ್ನ ನಿಲ್ಸಲ್ಲ. ನಾವೇನ್ ಮಾಡ್ತೀವಿ, ಇದು ನನ್ನ ಏರಿಯಾ ಅಲ್ಲ, ಆ ಏರಿಯಾನವ್ರು ನಿಲ್ಲಿಸ್ಕೊಳ್ತಾರೆ ಬಿಡು ಅಂತ ಹೋಗ್ತೀವಿ. ಅದೊಂದು ಚಿಕ್ಕ ಹೆಜ್ಜೆ. ನಾವು ಒಂದು ಚಿಕ್ಕ ಹೆಜ್ಜೆ ಇಟ್ರೆ, ನಾನು ಕೇವಲ ನನ್ನ ಬಗ್ಗೆ ಯೋಚನೆ ಮಾಡ್ದಂಗೆ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಅದನ್ನೇ ಪೂರ್ವ ಕಾಲದಲ್ಲಿ, ನಾವು ಒಂದು 20 ವರ್ಷದಿಂದೆ ಯಾರೋ ಒಬ್ರು ಬುದ್ಧಿವಂತರು ಅಥವಾ ಇದನ್ನೆಲ್ಲ ಆಗ್ಲಿಂದನೆ ಗಮನಿಸ್ತಾ ಇರೋಂತವ್ರು, ಮುಂದೆ ನೀವೆಲ್ಲ ನೀರಿಗೆ ದುಡ್ಡು ಕೊಟ್ಟು ಕುಡಿಬೇಕಾಗತ್ತೆ ಅಂತ ಅಂದ್ರೆ ಎಲ್ಲರೂ ಅದನ್ನ ಹಾಸ್ಯಾಸ್ಪದ ಮಾಡ್ಕೊಂಡಿದ್ರು, ನಗ್ತಾ ಇದ್ರು, ನೀರಿಗೆ ಯಾರಾದ್ರೂ ದುಡ್ಡು ಕೊಡ್ತಾರ, ದಡ್ಡ ಏನ್ ಮಾತಾಡ್ತಾನೆ ನೋಡು ಇವನು ಅಂತ. ಆದ್ರೆ ಇವತ್ ನಾವು ನೀರಿಗೆ ದುಡ್ಡು ಕೊಟ್ಟು ಕುಡಿತಾ ಇದೀವ, ಒಂದೊಂದು ಬಾಟ್ಲ್ ನೀರಿಗೆ ದುಡ್ಡು ಕೊಟ್ಟು ಕುಡಿತಾ ಇದೀವಿ. ಇದನ್ನೆಲ್ಲ ನಾವು ಏನಕ್ಕೆ ಮಾಡ್ಕೊಂಡ್ವಿ, ನಮ್ಗೆ ಪ್ರಕೃತಿ ಕೊಟ್ಟಿದ್ದಂತಹ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳದಲೇ ಇರೋದ್ರಿಂದ ವ್ಯಯ ಮಾಡಿ ನಾವು ಈ ರೀತಿ ಮಾಡ್ಕೊಂಡಿದೀವಿ. ಈಗ್ಲೂ ನಾವು ಎಚ್ಚೆತ್ತು ನಾವು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳೆಲ್ಲ ಕ್ಯಾಪ್ಸುಲ್ ತಗೋಬೇಕಾಗತ್ತೆ. ಬಾಯರ್ಕೆ ಆಯ್ತು ಅಂದ್ರೆ ನೀರಿಲ್ಲ ಅವ್ರಿಗೆ, ಈಗ್ಲಾದ್ರೂ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಗೃಹ ಬಳಕೆಯಲ್ಲಿ ನಾವು ಈ ನೀರನ್ನ ಯಾವ ರೀತಿಯಾಗಿ ಹೆಚ್ಚು ಪೋಲು ಮಾಡ್ದಂಗೆ ಬಳಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಈಗ ನಮ್ಮ ಕೃಷಿಯಲ್ಲಿ ತಗೊಳ್ಳೋದಾದ್ರೆ ವಿವಿಧ ಬೆಳೆಗಳಿಗೆ ಬೇರೆ ಬೇರೆಯಾದಂತಹ ನೀರಿನ ಅವಶ್ಯಕತೆ ಇರುತ್ತೆ. ಯಾವ ರೀತಿ ಅಂತ ಅಂದ್ರೆ, ಈಗ ಉದಾಹರಣೆ ಕೊಳ್ಳೋದಾದ್ರೆ, ರಾಗಿಗೆ 400-450 mm ಅವಶ್ಯಕತೆ ಇದೆ, ಈರುಳ್ಳಿಗೆ 350-550 mm ಅವಶ್ಯಕತೆ ಇದೆ, ಹತ್ತಿಗೆ 700-1300 mm ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ತರಕಾರಿ ಬೆಳೆಗಳಾದ ಟೊಮ್ಯಾಟೋಗೆ 600-800 mm ಮತ್ತೆ ಆಲೂಗೆಡ್ಡೆಗೆ 500-700 mm. ನಮ್ಮ ಅಡಿಕೆ ತಗೊಳ್ಳೋದಾದ್ರೆ ಒಂದು ದಿನಕ್ಕೆ 15 liter ಮಟ್ಟಿಗೆ ಅವಶ್ಯಕತೆ ಇದೆ. ಆದ್ರೆ ನಾವು ನಮ್ಮ ರೈತರು ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ನೀರು ಯಥೇಚ್ಛವಾಗಿದೆ, ನಾನು ಮುಂದಿನ ದಿನದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಅದನ್ನ ಈಗ ನಮ್ಮ ಅಕೌಂಟ್ ಅಲ್ಲಿ 100,000 ರೂಪಾಯಿ ಇದೆ ಅಂತ ಅಂದ್ರೆ ನನ್ಗೆ 1 ವರ್ಷದವರೆಗೂ ಮತ್ತೆ ಆದಾಯ ಇಲ್ಲ, 1,00,000 ಅಷ್ಟೇ ಇರೋದು. ಅದನ್ನ ನಾನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ. ಆದ್ರೆ ಯಾವುದೇ ರೀತಿಯಲ್ಲಿ ನನ್ನ ಸಂಪಲ್ಲಿ ಇಷ್ಟೇ ನೀರಿರೋದು, ಈ ವಾರ ಪೂರ್ತಿ ನೀರ್ ಬಿಡಲ್ಲ ಅಂತ ಅಂದ್ರೆ ನಾವು ಯಾರ್ಯಾರು ಆ ರೀತಿಯಾಗಿ ನಾವು ಯೋಜನೆ ಮಾಡೋದೇ ಇಲ್ಲ. ನನ್ನ ಬೋರ್ವೆಲ್ ಅಲ್ಲಿ ಮಳೆ ಬಂದು ಇಷ್ಟು ನೀರು ಪ್ರಮಾಣ ಇದೆ, ಇದರ ಆಧಾರವಾಗಿ ನಾನು ನೀರನ್ನ ಗಿಡಗಳಿಗೆ ಬಿಡಬೇಕು ಅಂತ ಯಾವತ್ತೂ ಯೋಚನೆನೇ ಮಾಡಲ್ಲ. ಮಾಡ್ಬೇಕು ಅದನ್ನ. ಸಾಕಷ್ಟು ರೈತರನ್ನ ನೋಡ್ತಾ ಇದೀವಿ, ಈಗ ಬೇಸಿಗೆ ಬಂತಂದ್ರೆ ಅಡಿಕೆ ಗಿಡಕ್ಕೆ ಮಿತಿ ಮೀರಿ ನೀರು ಬಳಕೆ ಮಾಡ್ತಾ ಇದ್ದಾರಲ್ವಾ. ಈಗ ಆ ಒಂದು ಕೊಳವೆ ಬಾವಿಯಲ್ಲಿ ನೀರು ಎಷ್ಟಿದೆ ಅಂತ ಹೇಳಿ ಅವ್ರಿಗೆ ಕಾಣಲ್ಲ. ಅಂದ್ರೆ ಮುಂದೆ ಈಗ ಮುಂದಿನ ದಿನಗಳಲ್ಲಿ ಮಳೆಯ ಕೊರತೆ ಆದಾಗ ಗೊತ್ತಾಗುತ್ತೆ ಮೇಡಮ್. ಹೌದು, ಈಗ ಇದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಮನೆ ಮನೆಗೆ ಗಂಗೆ ಅಂತ ಕೊಟ್ಟಿದ್ದಾರೆ. ಮನೆ ಮುಂದೆ ನೀರಿನ ಕೊಳಾಯಿ ಇದೆ, ಆದ್ರೆ ಕೊಳಾಯಿ ಹಿಂದೆ ಒಂದಿದೆ, ಏನದು? ಮೀಟರ್ ಇದೆ. ಏನಕ್ಕೋಸ್ಕರ ಮೀಟರ್ ಇಟ್ಟಿರೋ ಅಂತ ಅಂದ್ರೆ ನೀವ್ ಎಷ್ಟು ಬಳಸಿದ್ರೆ ಅಷ್ಟು ದುಡ್ಡು ಕೊಡ್ಬೇಕು. ಈಗ ಕೊಳಾಯಿ ಆಫ್ ಮಾಡ್ತೀವಲ್ವಾ, ಯಾಕೆ ಅಂದ್ರೆ ನೀರ್ ಎಷ್ಟು ಬಳಸ್ತೀಯೋ ಅಷ್ಟನ್ನ ನಾನು ಮೊತ್ತವನ್ನ ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಅನ್ನೋ ನಿಟ್ಟಿನಲ್ಲಿ. ಇದು ಏನ್ ತೋರಿಸ್ತಾ ಇದೆ ಈ ಮೀಟ್ರಿಂಗ್ ಹಾಕಿದ್ದಾರೆ ಅಂತ ಅಂದ್ರೆ, ನೀರಿಗೆ ಈಗ ಕೊರತೆ ಆಗ್ತಿದೆ, ಈ ಸಂಪನ್ಮೂಲನ ನಾವು ಹೆಚ್ಚು ವ್ಯಯ ಮಾಡ್ದಂಗೆ ಕಾಪಾಡ್ಕೊಳ್ತಾ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅವರು ಈ ರೀತಿಯಾಗಿ ಒಂದು ಇದನ್ನ ಇಟ್ಟಿದ್ದಾರೆ, ಆ ಮೀಟರ್ ಅನ್ನೋದು ಮಿತವಾಗಿ ಬಳಸ್ಲಿ ಅನ್ನೋ ಕಾರಣದಿಂದ. ಅದೇ ರೀತಿಯಾಗಿ ಸರ್ ನೀವು ಹೇಳಿದ್ರಿ ಅಡಕೆಗೆ ನೀರ್ ಬಂತು ಅಂತ ತಕ್ಷಣ ಏನ್ ಮಾಡ್ತಾರೆ, ಯಥೇಚ್ಛವಾಗಿ ಫ್ಲಡ್ ಇರಿಗೇಷನ್ ಅಂತೀವಿ ನಾವು, ಯಥೇಚ್ಛವಾಗಿ ಕೊಟ್ಬಿಡ್ತಾರೆ ನಿಮಗೆ. ಈಗ ನಾವೇ ಮನುಷ್ಯರಿಗೆ ಯಾರ್ಯಾರು ಯಥೇಚ್ಛವಾಗಿ ಕೊಡ್ತೀವೋ ನಾವ್ ಯೋಚನೆ ಮಾಡೋಣ. ಒಂದು ಸತಿಗೆ ನಿಮ್ಗೆ ಒಂದೇ ಸತಿ 5 ಲೀಟರ್ ನೀರ್ ಕುಡೀರಿ ಅಂದ್ರೆ ಕುಡಿಲಿಕ್ಕಾಗತ್ತ? ಸಾಧ್ಯ ಇಲ್ಲ. ಈ ಯಥೇಚ್ಛವಾಗಿ ನೀರ್ ಕೊಡೋದ್ರಿಂದ ಎರಡು ರೀತಿಯ ಅನಾನುಕೂಲ ಆಗುತ್ತೆ. ಮೊದಲನೇದಾಗಿ ಒಂದೇನು ಅಂತ ಅಂದ್ರೆ, ನೀರಿನ ನೀವು ಹೆಚ್ಚು ನಿಲ್ಸೋದ್ರಿಂದ ಏನಾಗುತ್ತೆ, ಅಲ್ಲಿ ಅನೇಕ ರೋಗಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಇಡಿಮುಂಡಿಗೆ ಇರ್ಬೋದು ಅಥವಾ ಕೊಳೆ ರೋಗ ಇರ್ಬೋದು, ಇದೆಲ್ಲ ನಮ್ಮ ಇದರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ ನಂತರ ಇನ್ನೂ ಒಂದೇನ್ ಕಾರಣ ಆಗುತ್ತೆ ಅಂತ ಅಂದ್ರೆ, ಅಡಿಕೆನಲ್ಲೇ ತಗೊಳ್ಳೋದಾದ್ರೆ ಈ ನೀವು ಅಡಿಕೆ ತೋಟಕ್ಕೆ ಹೋದ್ರೆ ಚಿಕ್ಕ ಚಿಕ್ಕ ಇನ್ನ ಕಾಯಿ ಕಟ್ಟಿರುತ್ತೆ, ಅದು ಕೆಳಗೆ ಬಿದೋಗ್ಬಿಟ್ಟಿರುತ್ತೆ. ನಾವು ಸೀದಾ ಹೋಗ್ಬಿಟ್ಟು ನೀವು ಯಾವ್ದೋ ವಿಜ್ಞಾನಿಕ್ ತೋರಿಸಿದ್ರೆ ಏನ್ ಹೇಳ್ತಾರೆ, ಬೋರಾನೋ ಏನೋ ಡಿಫಿಷಿಯನ್ಸಿ ಆಗಿದೆ ಹಾಗಾಗಿ ಇದು ಉದ್ರಿದೆ, ನೀವು ಬೋರಾನ್ ಆಗ್ತೀರಾ, ಆದ್ರೂ ಸರಿ ಹೋಗಲ್ಲ. ಆದ್ರೆ ಅಲ್ಲಿ ಮೂಲ ಕಾರಣ ಏನಿರುತ್ತೆ, ನೀವು ಹೆಚ್ಚಿನಾಗಿ ನೀರು ಕೊಟ್ಟಾಗ ಸಹ ಈ ರೀತಿ ಅಡಿಕೆ ಕಾಯಿಗಳು ಈ ರೀತಿ ಸಮಸ್ಯೆ ಬರುತ್ತೆ. ನಾನ್ ನಿಮ್ಗೆ ಈ ಇಷ್ಟೊತ್ತು ಹೇಳಿದೆ, ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ನೀರಿನ ಅವಶ್ಯಕತೆ ಇರುತ್ತೆ. ಎಷ್ಟು ಅವಶ್ಯಕತೆನೋ ಅಷ್ಟೇ ನೀರನ್ನ ನೀವು ಅಷ್ಟೇ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಹೋಗ್ಬೋದು. ಅದಾದ ನಂತರ ಹಳೆ ಕಾಲದಲ್ಲಿ ನಾವು ಕೈತೋಟ ಅನ್ನೋದು, ಪ್ರತಿಯೊಬ್ಬರು ಮನೆ ಹಿಂದೆ ಕೈತೋಟ ಇರ್ತಿತ್ತು. ಕೈತೋಟ ಇರೋದ್ರಿಂದ ಎರಡು ರೀತಿ ಉಪಯೋಗ ಆಗುತ್ತೆ, ನೀವು ಬಳಸಿದಂತ ನೀರನ್ನ ಸಹ ಉಪಯೋಗಿಸ್ಕೊಳ್ತಾ ಹೋಗುತ್ತದು. ಯಾಕೆ ಅಂತ ಅಂದ್ರೆ ಹಳೆ ಕಾಲದಲ್ಲಿ ನೀವು ಪಾತ್ರೆ ತೊಳೆದ ನೀರು, ಬಚ್ಚಲು ನೀರು ಎಲ್ಲ ಹಿಂದೆ ಕೈತೋಟಕ್ಕೆ ಹೋಗ್ತಾ ಇತ್ತು. ನಮ್ಮಂಗೆ ಆಗ ಚರಂಡಿ ಎಲ್ಲ ಏನಿಲ್ಲ. ಆ ಇದರನ್ನಲ್ಲೇ ವಿವಿಧ ಪೌಷ್ಟಿಕ ಕೈತೋಟ ಅಂತೀವಿ ನಾವೀಗ, ಅದನ್ನ ಬರೀ ಕೈತೋಟ ಅಂತಿಲ್ಲ, ಪೌಷ್ಟಿಕ ಕೈತೋಟ. ಯಾಕೆ ಅಂದ್ರೆ ಅಲ್ಲೇ ಕರ್ಬೇವಿನ ಸೊಪ್ಪು ಇರ್ತಿತ್ತು, ಅಲ್ಲೇ ತರಕಾರಿ ಇರ್ತಿತ್ತು, ಅಲ್ಲೇ ಸೊಪ್ಪುಗಳು ಇರ್ತಿತ್ತು, ಅಲ್ಲೇ ಹಣ್ಣಿನ ಮರಗಳು ಇರ್ತಿತ್ತು, ಪಪ್ಪಾಯ ನುಗ್ಗೆ ಸೊಪ್ಪು ಪ್ರತಿಯೊಂದು ಇರ್ತಿತ್ತು. ಹಾಗಾಗಿ ನಿಮ್ಮಲ್ಲಿ ತುಂಬಾ ಜಾಗ ಇಲ್ವಾ, ಚಿಕ್ಕ ಜಾಗದಲ್ಲೇ ಆ ನೀರಿಂದ ಕೈತೋಟ ಮಾಡ್ಕೋಬಹುದು. ಅದಾದ ನಂತರ ನಮ್ಮ ಕೃಷಿಯಲ್ಲಿ ನೀರನ್ನ ನಾನು ಈಗ ಹೇಳ್ದಂಗೆ ಹನಿ ಹನಿಯಾಗನು ಸಹ ನಾನು ವ್ಯಯ ಮಾಡೋದನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು. ಇದನ್ನ ಮುಖ್ಯವಾಗಿ ನೀವ್ ಎಲ್ಲಾ ಕಡೆ ನೋಡಿದಿರಾ, ಡ್ರಿಪ್ ಸ್ಪ್ರಿಂಕ್ಲರ್, ಇದು ಮಾಡೋದೇ ನಾವು ಮುಖ್ಯವಾಗೇನು ನಮ್ಮ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ. ನೀವು ಒಂದೇ ಸತಿ 1 ಲೀಟರ್ ನೀರನ್ನ ಕುಡಿಯೋದು ಹೇಗಿದೆ, ಕಾಲ್ ಗಂಟೆಗೆ ಒಂದ್ಸಲಿ ನೀರನ್ನ ಚೂರ್ ಚೂರ್ ಸಿಪ್ ಮಾಡ್ಕೊಳ್ತಾ ಹೋಗೋದಿದೆ. ಇದೇ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಈ ಡ್ರಿಪ್ ಇರಿಗೇಷನ್ ಅನ್ನೋದದ್ದು ಮಾಡಿರುವಂತದ್ದು. ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಇರಿಗೇಷನ್ ಸಹ ಬಳಸ್ಕೊಂಡು ಸಹ ನನ್ನಲ್ಲಿ ಇರುವಂತಹ ನೀರನ್ನ ಒಂದೇ ಸತಿ ನಾನು ಫ್ಲಡ್ ಮಾಡೋದ್ರ ಬದಲು ಹೆಚ್ಚಿನ ದಿನಗಳವರೆಗೂ ನಾನು ಅದನ್ನ ಬಳಸ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ದಯವಿಟ್ಟು ಎಲ್ಲಾ ರೈತರು ನಮ್ಮ ಪ್ರಕೃತಿಯಿಂದ ಸಿಕ್ಕಿರುವಂತಹ ಮೂಲ ಸಂಪನ್ಮೂಲ ಆದಂತಹ ಜಲ ಸಂಪನ್ಮೂಲವನ್ನ ನೀವು ಈ ನೀರಿನ ಕೊಯ್ಲು ಮಾಡುವಂತದ್ದು, ನಂತರ ನೀರಿನ ಹಾವಿಯಾಗದನ್ನು ತಡೆಯುವಂತದ್ದು, ಅದಾದ ನಂತರ ನೀರನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ಮೂಲಕ ಎಲ್ಲರೂ ಈ ಸಂಪನ್ಮೂಲನ ಉಳಿಸ್ಕೊಳ್ಳೋಣ ಅಂತ ಕೇಳ್ಕೊತಾ ಇದ್ದೇನೆ. ಇವತ್ತು ನಮ್ಮ ಕೃಷಿಕರು ಅಂದ್ರೆ ನೀರಿನ ಒಂದು ಸಮರ್ಪಕ ಬಳಕೆ ಮಾಡದೆ ಸಾಕಷ್ಟು ನೀರನ್ನ ಪೋಲು ಮಾಡಿದ್ರೆ ಈಗ ಬರುವ ದಿನಗಳಲ್ಲಿ ಅಂತಂದ್ರೆ ನಮ್ಮ ಭಾಗದಲ್ಲಿ ಮಳೆಗಾಲ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಕೆಲವೊಂದು ವರ್ಷ ಅಷ್ಟೇನೆ ಮಳೆ ಸಾಕಷ್ಟು ಬರುತ್ತೆ, ಕೆಲವು ವರ್ಷಗಳಲ್ಲಿ ಮಳೆನೆ ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ವ್ಯಾಪ್ತಿ ಒಳಗಡೆ ಈಗ ಅಡಿಕೆನೂ ಸಹ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ನಾವು ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ ಅಂದ್ರೆ ಹೆಚ್ಚಾಗಿ ನಮ್ಮ ರೈತರು ಈ ಒಂದು ಮಿತವಾಗಿ ನೀರನ್ನು ಬಳಕೆ ಮಾಡಬೇಕು. ನೀರಿನ ಒಂದು ಮಿತ ಬಳಕೆ ಮಾಡಿದಾಗ ಸಾಕಷ್ಟು ಅಂತರ್ಜಲ ನಾವು ಹೆಚ್ಚಿಸಬಹುದು. ಇದು ಸಾಕಷ್ಟು ರೈತರ ಗಮನಕ್ಕೆ ಬರಬೇಕು ಅಂತ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಸರ್. ಈಗ ನಾವು ಕೆಲವೊಂದ್ಸಲಿ ಏನೋ ನನಗೆ ಗೊತ್ತಿರುತ್ತೆ, ಆದ್ರೆ ಅದರ ಕಡೆ ಗಮನ ಇರಲ್ಲ ಅಷ್ಟೇ. ಅದನ್ನ ಗಮನಕ್ಕೆ ತಗೊಂಡು ಇದನ್ನ ಎಲ್ಲರೂ ಸಹ ಪಾಲನೆ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನ ಉಳಿಸ್ಬಿಟ್ಟು ಹೋಗ್ಬೋದು. ನಿಮ್ಮಲ್ಲಿ ಸಾಕಷ್ಟು ಜಮೀನಿದೆ, ನಿಮ್ಮಲ್ಲಿ ಸಾಕಷ್ಟು ದುಡ್ಡಿದೆ ಅಂತ ಅಂದ್ರೆ ಕುಡಿಯೋಕ್ ನೀರೇ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನೀವು ಕೋಟ್ಯಾಧಿಪತಿ ಆಗಿದ್ರು ನೀರಿಲ್ಲ ಅಂತ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹೌದು. ಮತ್ತೆ ಒಂದ್ ಕಡೆ ಮೇಡಮ್, ಈಗ ಸಾಕಷ್ಟು ನೀರು ನಾವು ಭೂಮಿಯಿಂದ ತೆಗೆಯೋದ್ರಿಂದ ಸಾಕಷ್ಟು ಅಂತರ್ಜಲ ಆಳವಾಗಿ ಹೋಗುತ್ತೆ. ಈಗ ಆಳವಾದ ಅಂತರ್ಜಲ ಅಂದ್ರೆ ಆಳವಾದ ನೀರು ನಮಗೆ ಕುಡಿಲಿಕ್ಕೆ ಇದೆಲ್ಲ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ನಾವು ನೋಡ್ಕೊಳ್ತಾ ಹೋದ್ರೆ, ನಾವು ಆಗ್ಲೇ ಮಾತಾಡಿದ್ವಿ ಈ ಕಾರ್ಯಕ್ರಮದ ಶುರುವಿನಲ್ಲಿ, ಅಂತರ್ಜಲದ ಮಟ್ಟ ಎಷ್ಟು ಕುಸಿದಿದೆ ಅಂದ್ರೆ, ಹಳೆ ಕಾಲದಲ್ಲಿ ಹಿಂಗೆ ಸ್ವಲ್ಪ ಮರಳು ತೆಗೆದು ಒಂಚೂರು ಹಿಂಗೆ ಗುಂಡಿ ತೋಡಿದ್ರೆ ಅಲ್ಲಲ್ಲಿ ನೀರ್ ಸಿಗೋದು. ಈಗ ನಾವು ಅಷ್ಟೇ ಹಾಳಕ್ ಹೋದ್ರು ನೀರ್ ಸಿಗ್ತಿಲ್ಲ. ಒಂದು ಎಷ್ಟೋ ಜನ ಹೇಳ್ತಾರೆ 700-800 ಅಡಿಗೆ ಹೋದ್ರೆ ಅಲ್ಲಿ ನೀರ್ ಸಿಗುತ್ತೆ. ಆದ್ರೆ ನಾವು ಯೋಚನೆ ಮಾಡಬೇಕು. ನಾನು ಹೇಳಿದೆ ನಮ್ಮ ಭೂಮಿಯಲ್ಲಿ 71% ಶೇಕಡ ಇರುವಂತಹ ನೀರಿನಲ್ಲಿ ಕೇವಲ 2.5% ಅಷ್ಟೇ ನಮ್ಗೆ ಬಳಸಲಿಕ್ಕೆ ಯೋಗ್ಯವಾದಂತದ್ದು. ನಿಮ್ಮ ಈ ಆಳದಲ್ಲಿ 700-800 ಅಡಿ ಹೋಗುತ್ತಂತಹ ನೀರು ಖಂಡಿತವಾಗ್ಲೂ ಸೇವನೆ ಮಾಡಿದ್ದಕ್ಕೆ ಸೂಕ್ತವಾದಂತದ್ದಲ್ಲ. ಅದು ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರೆ, ಅದು ನೀರಲ್ಲ ಕಲ್ಲಿನ ರಸ ಅಂತ ಹೇಳ್ತಾರೆ. ಹೌದು, ಸೇವನೆ ಮಾಡಿದ್ರೆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹೌದು, ಯಾಕೆಂದ್ರೆ ಅದರಲ್ಲಿ ಲವಣಾಂಶಗಳು ಎಲ್ಲ, ನೀವು ಭೂಮಿಯ ಪದರ, ಎಲ್ಲಾ ಮಕ್ಕಳು PUC ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಓದಿರ್ತಾರೆ. ತೀರಾ ಕೆಳಗೆ ಹೋದಷ್ಟು ಏನಾಗುತ್ತೆ, ನಿಮ್ಗೆ ಆ ಸಿಗುವಂತದ್ದು ಅಂತರ್ಜಲ ಆಗಿರೋಲ್ಲ. ನೀವೇ ಹೇಳ್ದಂಗೆ ಅದರಲ್ಲಿ ಹಲವಷ್ಟು ಲವಣಾಂಶಗಳು ಸೇರ್ಕೊಂಡಿರುತ್ತೆ. ಅದು ನಮ್ಮ ದೇಹಕ್ಕೆ ನಾವು ಕುಡಿದಾಗ ಅದು ನಮ್ಗೆ ಸುಮಾರು ತೊಂದರೆ ಮಾಡುವಂತದ್ದಾಗಿರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ನೀರಿನ ಪರೀಕ್ಷೆ ಸಹ ಮಾಡಿಸ್ತಾ ಇದ್ದಾರೆ. ನಮ್ಮ ಕೆವಿಕೆಗೆ ನೀವು ತಂದ್ರೆ ನೀರ್ನ, ಬೋರ್ವೆಲ್ ನೀರನ್ನ ಸಹ ಅದ್ರಲ್ಲಿ ಪರೀಕ್ಷೆ ಮಾಡ್ಕೊಡ್ತಾರೆ. ನೀವು ಅದ್ರಲ್ಲಿ ನೋಡಿದ್ರೆ ಹೋದಷ್ಟು ತುಂಬಾ ಉಪ್ಪಿನಂಶ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಹೆಚ್ಚಿನ ಲವಣಾಂಶಗಳಿರುತ್ತೆ. ನಿಮ್ಗೆ ನೀರು ಆಳಕ್ಕೋಗಿ, ಅಷ್ಟ ಆಳಕ್ಕೋಗಿ ನೀವು ನೀರ್ ತೆಗೆದ್ರು ಸಹ ಅದು ಸೂಕ್ತ ಆಗಿರೋಲ್ಲ. ಹಾಗಾಗಿ ನೀವು ಅಂತರ್ಜಲ ಮಟ್ಟ ಹೆಚ್ಚಿಸಿ ಮೇಲಿನ ಪದರಗಳಲ್ಲಿ ನೀರ್ ಸಿಕ್ಕಿದ್ರಷ್ಟೇ ಅದು ನಿಮ್ಮ ಗೃಹ ಬಳಕೆಗಾಗಿರ್ಬೋದು, ನೀವು ಕುಡಿಯೋದಕ್ಕಾಗಿರ್ಬೋದು, ಅಥವಾ ನೀವು ನಮ್ಮ ಕೃಷಿಗೆ ಬಳಕೆ ಮಾಡಲಿಕ್ಕೆ ಸಹ ಯೋಗ್ಯ ಆಗಿರೋಲ್ಲ. ಒಟ್ಟಾರೆ ಮೇಡಮ್, ಈ ಒಂದು ಕೃಷಿಯಲ್ಲಿ ಸಮಗ್ರ ನೀರಿನ ಒಂದು ನಿರ್ವಹಣೆ ಬಗ್ಗೆ ಏನಾದರೂ ನಮ್ಮ ಕೃಷಿಕರಿಗೆ ಮಾಹಿತಿ ಬೇಕು ಅಂದ್ರೆ, ಇದು ಯಾವ ರೀತಿ ನಾವು ನೀರನ್ನ ಉಳಿತಾಯ ಮಾಡಬಹುದು, ಯಾವ ರೀತಿ ಭೂಮಿಯಲ್ಲಿ ಇಂಗಿಸಬಹುದು, ಇಂಗು ಗುಂಡಿಗಳನ್ನೆಲ್ಲ ಯಾವ ರೀತಿ ಮಾಡಿಕೊಳ್ಬಹುದು, ಈ ನಿಟ್ಟಿನಲ್ಲಿ ಏನಾದರೂ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ನಮ್ಮ ಕೃಷಿಕರು ಯಾವ ರೀತಿ ಸಂಪರ್ಕ ಮಾಡಬಹುದು? ಖಂಡಿತವಾಗ್ಲೂ ಸರ್. ಈಗ ಈ ಕೃಷಿಕರೆಲ್ಲ ಇದರ ಬಗ್ಗೆ ಹೆಚ್ಚಿನದಾಗಿ ಯಾವುದೇ ರೀತಿಯ ಮಾಹಿತಿ ಬೇಕು, ಅಥವಾ ನಿಮ್ಮಲ್ಲೇ ಒಂದು ಸಂಘ ಇದೆ, ಒಂದು 25-30 ಜನ ಇದ್ದೀರಾ, ಇದರ ಬಗ್ಗೆ ತರಬೇತಿ ಬೇಕು ಅಂದ್ರೂ ಸಹ ನೀವು ಈ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. 0819320081 ಮತ್ತೊಮ್ಮೆ 0819320081. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಕೃಷಿಯಲ್ಲಿ ಸಮಗ್ರ ನೀರಿನ ಒಂದು ನಿರ್ವಹಣೆಯನ್ನ ಯಾವ ರೀತಿ ಮಾಡಿಕೊಂಡು ನಮ್ಮ ಕೃಷಿಕರು ಹೋಗಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕೃಷಿಯಲ್ಲಿ ಸಮಗ್ರ ನೀರಿನ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಬಳ್ಳಾರಿ, ಬೆಂಗಳೂರು, ಕರ್ನಾಟಕದ ದಕ್ಷಿಣ ಒಳನಾಡು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ವರದಿಯಾಗಿದೆ. ದಿನಾಂಕ 30/7/2025 ವರೆಗೆ ಕರ್ನಾಟಕದ ಕರಾವಳಿಯಲ್ಲಿ ಗಂಟೆಗೆ 40-30 ಕಿಲೋಮೀಟರ್ನಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಹಾಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ವರದಿ. ಹತ್ತಿ ಡಿಸಿಹೆಚ್ ಕ್ವಿಂಟಾಲ್ಗೆ ಕನಿಷ್ಠ 5,617 ರಿಂದ 10,319. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ 2,239 ರಿಂದ 2,586. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ಇದರ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಾದ ಶಿವಮೊಗ್ಗ, ಚಿತ್ರದುರ್ಗ, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಉತ್ಪಾದನಾ ವೆಚ್ಚವನ್ನು ವೈಜ್ಞಾನಿಕವಾಗಿ ರೈತರ ಸಹಯೋಗದಲ್ಲಿ ಕಂಡುಹಿಡಿಯುವುದು, ರೈತರಿಗೆ ಅನುಕೂಲವಾಗುವಂತಹ ಮಾರುಕಟ್ಟೆ ಮಾಹಿತಿಯನ್ನು ಸಕಾಲದಲ್ಲಿ ಒದಗಿಸುವುದು ಮತ್ತು ಕರ್ನಾಟಕ ಸರ್ಕಾರವು ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲು ಸರ್ಕಾರಕ್ಕೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸುವುದು. ಉದಾಹರಣೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸೂಚಿಸಲು ಬೇಕಾಗುವ ಎಲ್ಲ ಮಾಹಿತಿಯನ್ನು ಈ ಕೇಂದ್ರದ ಮೂಲಕ ಒದಗಿಸಲಾಗುತ್ತದೆ. ಇವತ್ತಿನ ದಿನದಲ್ಲಿ ಕೃಷಿ ಅನ್ನೋದು ನಮ್ಮ ಸಂಸ್ಕಾರದ ಒಂದು ಭಾಗವಾಗಿ ಉಳಿದಿಲ್ಲ. ಬೆಲೆಗೂ ಮತ್ತು ಬೆಳೆಗೂ ತುಂಬ ಸಂಪರ್ಕ ಇದೆ. ರೈತರು ಇಂದು ಮಾರುಕಟ್ಟೆಯಲ್ಲಿ ತಮ್ಮ ಬೆಳೆಗಳಿಗೆ ಇರುವ ಬೆಲೆಗಳ ಆಧಾರದ ಮೇಲೆ ಇಂದು ಕೃಷಿಯನ್ನು ಮಾಡುತ್ತಿದ್ದಾರೆ. ಇಂದು ನಮ್ಮ ರೈತರಿಗೆ ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ದರ ಅಥವಾ ಬೆಲೆ ಸಿಗ್ತಾ ಇಲ್ಲ. ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಬೆಲೆ ಸರ್ಕಾರವು ಘೋಷಿಸುವ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇರುತ್ತದೆ. ಸರ್ಕಾರವು ಘೋಷಿಸುವ ಕನಿಷ್ಠ ಬೆಂಬಲ ಬೆಲೆಯ ಕಡಿಮೆ ಇರುವಾಗ ರೈತರಿಗೆ ಕೆಲವೊಮ್ಮೆ ಆ ಬೆಲೆಯೂ ಕೂಡ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಸೆಕೆಂಡರಿ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ, ಆದರೆ ಪ್ರೈಮರಿ ಮಾರ್ಕೆಟ್ ತುಂಬಾ ಅನ್ಆರ್ಗನೈಸ್ಡ್ ಅಂಡ್ ತುಂಬಾ ವೀಕ್ ಆಗಿದೆ. ಅಂದರೆ ರೈತರು ಬೆಳೆಯುವ ಪದಾರ್ಥಗಳಿಂದ ತಯಾರಾದ ತಿನಿಸುಗಳಿಗೆ, ಅಂದರೆ ದೋಸೆ, ಇಡ್ಲಿ, ಪೂರಿ, ಸಾಗು, ಪಲ್ಯ, ಚಟ್ನಿ ಮುಂತಾದವುಗಳಿಗೆ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟವಾದ ಬೆಲೆ ಇದೆ, ಅಂದರೆ ಫಿಕ್ಸ್ಡ್ ಪ್ರೈಸ್ ಇದೆ. ಆದರೆ ರೈತರು ಬೆಳೆಯುವ ಭತ್ತ, ಗೋಧಿ, ರಾಗಿ, ತರಕಾರಿ ಮುಂತಾದವುಗಳಿಗೆ ಮಾರುಕಟ್ಟೆಯಲ್ಲಿ ಒಂದು ನಿಖರವಾದ ನಿರ್ದಿಷ್ಟ ಬೆಲೆ ಇಲ್ಲ. ಈ ಒಂದು ಕಾರಣದಿಂದ ಇಂದು ಎಷ್ಟೋ ಜನ ಗ್ರಾಮೀಣ ಯುವಕರು ಕೃಷಿಯನ್ನು ಬಿಟ್ಟು ನಗರ ಪ್ರದೇಶದತ್ತ ವಲಸೆ ಹೋಗುತ್ತಿದ್ದಾರೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಘನ ಸರ್ಕಾರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳ ಮೂಲಕ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಮತ್ತು ಕೃಷಿ ಬೆಲೆ ಆಯೋಗ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಇದರ ಜವಾಬ್ದಾರಿ ಏನೆಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬರುವ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳ ಉತ್ಪಾದನಾ ವೆಚ್ಚವನ್ನು ವೈಜ್ಞಾನಿಕವಾಗಿ ಮತ್ತು ರೈತರ ಸಹಯೋಗದೊಂದಿಗೆ ಕಂಡುಹಿಡಿಯುವುದು. ಇದರಲ್ಲಿ ನಾವು ಪ್ರತಿ ರೈತರ ಅವರು ಬೆಳೆಯುವ ಬೆಳೆಯ ಅವಧಿಯಲ್ಲಿ 5 ಬಾರಿ ಸಂಪರ್ಕ ಮಾಡಿ ಭೂಮಿಯನ್ನು ಹದ ಮಾಡುವುದರಿಂದ ಹಿಡಿದು ಬೆಳೆ ಕಟಾವಾಗಿ ಮಾರುಕಟ್ಟೆ ತಲುಪುವ ತನಕ ಆಯ್ಕೆ ಮಾಡಿದ ಪ್ರತಿ ರೈತನ ಹೊಲದಲ್ಲಿ 5 ಬಾರಿ ಭೇಟಿ ಕೊಟ್ಟು ಭೂಮಿಯನ್ನು ಹದ ಮಾಡುವ ಅಂತ, ಸೋಯಿಂಗ್ ಸೀಸನ್ ಬಿತ್ತನೆಯ ಅಂತ, ಇಂಟರ್ ಕಲ್ಟಿವೇಷನ್ ಆಪರೇಷನ್ಸ್, ಹಾರ್ವೆಸ್ಟಿಂಗ್ ಸೀಸನ್ ಅಂದರೆ ಕಟಾವು ಮಾಡುವ ಅಂತ, ಮತ್ತು ಮಾರ್ಕೆಟಿಂಗ್ ಸೀಸನ್, ಹೀಗೆ 5 ಬಾರಿ ರೈತರ ಹೊಲದಲ್ಲಿ ಭೇಟಿ ಕೊಟ್ಟು ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ. ಬೆಳೆಗಳ ಉತ್ಪಾದನಾ ವೆಚ್ಚದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಕ್ರೋಢೀಕರಿಸಿ ನಾವು ತೆಗೆದುಕೊಂಡಿರುವ ಮಾಹಿತಿ ಸರಿಯಾಗಿದೆಯೋ ಇಲ್ಲವೋ ಎಂದು ವಿಶ್ಲೇಷಣೆ ಮಾಡಲು ಒಂದು